ಬರ್ತದೆ, ಯಾವ ತರ ಟೀಚರ್ಸ್ಗಳು ಅವ್ರನ್ನ ಟ್ರೀಟ್ ಮಾಡ್ತಾ, ಅದೊಂದು ಒಂದು ತರದ ಮಾನಸಿಕ ತೊಂದರೆಗಳು ನಾವು ಸ್ಕೂಲಲ್ಲಿ ನೋಡಬಹುದು. ಇನ್ನೊಂದು ಖಿನ್ನತೆ ಕೂಡ ಇರ್ತದೆ, ಅದೇ ಡಿಪ್ರೆಷನ್ ಅಂತ ಹೇಳೋದು. ಮತ್ತೆ ಆತಂಕ, ಆಂಗ್ಸೈಟಿ, ಎಕ್ಸಾಮ್ ಆಂಗ್ಸೈಟಿ ಬಗ್ಗೆ ಈಗ ಎಲ್ಲರೂ 10th class ಎಕ್ಸಾಮ್ ಬರೀಲಿಕ್ಕೆ ಪ್ರಿಪೇರ್ ಆಗ್ತಾ ಇದ್ದಾರೆ, ಈಗ PUC ಎಕ್ಸಾಮ್ ಬರೀಲಿಕ್ಕೆ ಅವರಿಗೆ ಭಯ, ಆತಂಕ, ಅಯ್ಯೋ ಏನಾಗ್ತದೆ, ಎಲ್ಲಿ ನಾನು ಓದಿದ್ದೆಲ್ಲ ಮರ್ತೋಗ್ತದ, ಆತಂಕದಲ್ಲಿ ಬೆವರುದು, ಕೈ ನಡ್ಕ ಬರೋದು, ಈ ತರ ತೊಂದರೆಗಳನ್ನು ಅವರಿಗೆ ಪ್ಯಾನಿಕ್ ಅಟ್ಯಾಕ್ ಅಂತ ಹೇಳ್ತಾರೆ, ನೀವು ಕೇಳಿದ್ದೀರಾ ಅಂತ ಗೊತ್ತಿಲ್ಲ. ಅದು ಏನಾಗ್ತದೆ ಅಂದ್ರೆ ಒಂದು ವಿಷಯ ಬಗ್ಗೆ ಯೋಚನೆ ಮಾಡಿ ಮಾಡಿ ಮಾಡಿ ಮಾಡಿ ಸಡನ್ ಆಗಿ ಎದ್ದೆ ಬಡಿತ ಜಾಸ್ತಿ ಆಗೋದು, ಅಥವಾ ಬೆವರು ಬರಕ್ ಶುರು ಆಗೋದು, ಕೈ ನಡ್ಕ ಬರೋದು, ನಾನು ಸತ್ತೋಗ್ತೇನೆ ಅನ್ಕೊಂಡ್ಬಿಡೋದು. ಯಾಕಂದ್ರೆ ಅದು ಎದ್ದೆ ಬಡಿತ ಜಾಸ್ತಿ ಆದಾಗ ಏನಾಗ್ತದೆ, ಫಸ್ಟ್ ಯೋಚನೆ ಏನು ಹಾರ್ಟ್ ಅಟ್ಯಾಕ್ ಆಗ್ಬಹುದು ಅನ್ನೋ ಯೋಚನೆ. ಹಾಗಂತ ಹೇಳಿ ಈಗ ಆದಾಗ ನಾವು ಡಾಕ್ಟರ್ ಹತ್ರ ಹೋಗ್ಬಾರ್ದು ಅಂತಲ್ಲ, ಹೋಗ್ಲೇಬೇಕು. ಯಾಕಂದ್ರೆ ಅದು ಇದ್ರೂ ಇರ್ಬೋದು, ಅದನ್ನ ಡಾಕ್ಟರ್ಗಳು ಮಾತ್ರ ಅದನ್ನ ಸೆಪರೇಟ್ ಮಾಡಿ ಹೇಳಲಿಕ್ಕೆ ಆಗ್ತದೆ, ಓ ಇದು ಪ್ಯಾನಿಕ್ ಅಟ್ಯಾಕ್, ಇದು ಹಾರ್ಟ್ ಅಟ್ಯಾಕ್ ಅಲ್ಲ ಅಂತ. ಈ ತರ ತೊಂದರೆಗಳು ಜಾಸ್ತಿ ಹದಿಹರಿಯದ ಮಕ್ಕಳಲ್ಲಿ ಕಂಡು ಬರ್ತಿದೆ ಈಗ ಹೀಗೆ. ಸೊ ಇದಕ್ಕೆ ನಾವು ಸ್ಕೂಲಲ್ಲಿ ಹೋಗಿ ಇದರ ಬಗ್ಗೆ ಮಾತಾಡ್ತೇವೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಬುಲ್ಲಿಂಗ್ ಅಂತ ಹೇಳಿ, ಒಂದು ಗ್ಯಾಂಗ್ ಮಾಡಿಕೊಂಡು ಮಕ್ಕಳು ಒಂದು ಮಗುವನ್ನು ತಮಾಷೆ ಮಾಡೋದು, ಅದರ ಬಗ್ಗೆ ಹೇಳೋದು, ಓ ನೀನು ಕುಳ್ಳ, ನೀನು ದಪ್ಪ, ನೀನು ಕರಿಯ, ನೀನು ಅದು, ನೀನು ಓ ನೀನು ಯಾವುದೋ ಒಂದು ಬೇರೆ ಜನಾಂಗದಿಂದ ಬಂದಿದ್ಯಾ, ನೀನು ನಮ್ಮ ಜೊತೆ ಸೇರೋದಿಲ್ಲ, ಆತರ ಅವ್ರನ್ನ ಕೀಳು ಮಟ್ಟದಲ್ಲಿ ನೋಡೋದು ಅವರಿಗೆ ಮಾನಸಿಕವಾಗಿ ತುಂಬಾ ಒತ್ತಡ ಬೀಳ್ತದೆ. ಅದೇನಾಗ್ತದೆ, ಹೋಗ್ತಾ ಹೋಗ್ತಾ ಈ ಮಕ್ಕಳಿಗೆ ದೊಡ್ಡವರಾಗ್ತಾ ಆಗ್ತಾ ಈ ಒತ್ತಡ ಮತ್ತೆ ಅವರ ಅಡಲ್ಟ್ ಲೈಫ್ ಅಂತ ಹೇಳೋದ್ರಲ್ಲಿ ಇಂಪ್ಯಾಕ್ಟ್ ಆಗ್ತದೆ, ಅದು ಮತ್ತೆ ಖಿನ್ನತೆಗೆ ಒಂದು ಕಾರಣ ಆಗ್ಬಹುದು. ಸೊ ಈ ತರದ್ದು ಪ್ರಾಬ್ಲಮ್ಗಳು ಸ್ಕೂಲ್ ಮಕ್ಕಳಲ್ಲಿ ಕಂಡು ಬರ್ತದೆ. ಅದಕ್ಕೆ ನಾವು ಸ್ಕೂಲಲ್ಲಿ ಹೋಗಿ ಮಕ್ಕಳಿಗೆ ಇದರ ಬಗ್ಗೆ ಅವೇರ್ನೆಸ್ ಕೊಡ್ತೇವೆ, ನೀವು ಯಾವ ತರ ಒಂದು ಸ್ಕೆಡ್ಯೂಲ್ ಮಾಡ್ಕೊಂಡು ಆರಾಮಾಗಿರ್ಬೋದು, ತುಂಬಾ ಯೋಚನೆ ಮಾಡಬೇಕಾಗಿಲ್ಲ, ಇವಾಗ ಏನ್ಮಾಗ್ತದೆ ಅದೇ ಮಾಡಿ ಅನ್ನೋ ಒಂದು ವಿಷಯದ ಬಗ್ಗೆ ಕವರ್ ಮಾಡಬಹುದು ಮಕ್ಕಳಲ್ಲಿ. ಈಗ ಇತ್ತೀಚಿನ ದಿನಗಳಲ್ಲಿ ಈ ರೀತಿಯ ಮಾನಸಿಕ ಸಮಸ್ಯೆಗಳು ಜಾಸ್ತಿಯಾ ಮೊದ್ಲಿಗಿಂತ? ಇದು ನನ್ನ ಪರ್ಸನಲ್ ಒಪಿನಿಯನ್ ಇದೆ, ಮೊದ್ಲು ಕೂಡ ಇತ್ತು, ಇರ್ಲಿಲ್ಲ ಅಂತಲ್ಲ, ಆದ್ರೆ ಜನ ಅದ್ರ ಬಗ್ಗೆ ಜಾಸ್ತಿ ಮಾತಾಡ್ತಿರ್ಲಿಲ್ಲ. ಇವಾಗ ಜನ ಮಾತಾಡ್ತಾ ಇದ್ದಾರೆ, ಈಗ ನೋಡಿ ನೀವು ಒಂದು ಸಂದರ್ಶನ ತಗೊಳ್ತಾ ಇದ್ದೀರಾ, ಅವೇರ್ನೆಸ್ ಸ್ವಲ್ಪ ಸ್ವಲ್ಪ ಸ್ವಲ್ಪ ಅಂತ ಜಾಸ್ತಿ ಆಗ್ತಾ ಇದೆ, ಆದರೆ ಸಮಸ್ಯೆಗಳೂ ಜಾಸ್ತಿ ಆಗ್ತಾನೆ ಇದೆ. ಕಾರಣಗಳು ತುಂಬಾ ಇರ್ಬೋದು. ಈಗ ಮೊದ್ಲೇನಾಗ್ತಿತ್ತು, ನಾವು ಹಳ್ಳಿಲಿ ಏನಿದೆ ಅದು ಊಟ ಮಾಡ್ಕೊಂಡು ತಿನ್ಕೊಂಡು ಖುಷಿ ಖುಷಿಯಾಗಿ ಹೊರಗಡೆ ಹೋಗಿ ಆಟ ಆಡ್ಕೊಂಡು ಬರ್ತಿದ್ವಿ, ನಮ್ಮ ಮಾನಸಿಕವಾಗಿ ತುಂಬಾ ಒತ್ತಡ ಇರ್ತಿರ್ಲಿಲ್ಲ. ಇವಾಗೇನು ಎಲ್ಲರಿಗೂ ಫೋನ್ ಬೇಕು, ಎಲ್ಲರೂ ಫೋನಲ್ಲಿ ಅದೇನೋ ಇನ್ಸ್ಟಾಗ್ರಾಮ್ ತಕೊಂಡು ರೀಲ್ಸ್ ನೋಡ್ತಾರೆ, ಅದು ಇನ್ನೊಂದು ತರ ಒಂಥರ ಎಡಿಕ್ಷನ್ ಆಗೋಗಿದೆ ಮಕ್ಕಳಿಗೆ. ನೀವು ಮಕ್ಕಳ ಬಗ್ಗೆ ಹೇಳಿದಾಗ ಅದು ರೀಲ್ಸ್ ನೋಡೋದು, ಅದು ಏನು ರೀಲ್ಸ್ ನೀವು ನೋಡಿದ್ರೆ ಒಂದು ರೀಲ್ಸ್ ಎಷ್ಟು, ಒಂದು ನಿಮಿಷನೂ ಇಲ್ಲ, 30 seconds, 30 seconds ಆದ್ಮೇಲೆ ಇನ್ನೊಂದು ಇನ್ನೊಂದು, ಅದೇನಾಗ್ತದೆ ಅದೊಂಥರ ಎಡಿಕ್ಷನ್. ನನಗೆ ಒಂದು ವಿಷಯಕ್ಕೆ ಏಕಾಗ್ರತೆಯಿಂದ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಮಕ್ಕಳಿಗೆ. ಸ್ಕೂಲ್ ಟೀಚರ್ಸ್ ಗಳು ಹೇಳ್ಬೋದು, ಈ ಮಗು ನನ್ನ ಕ್ಲಾಸ್ಗೆ ಅಟೆನ್ಷನ್ ಕೊಡ್ತಿಲ್ಲ, ಏಕಾಗ್ರತೆ ಅನ್ನೋದೇ ಕಮ್ಮಿ ಆಗ್ತದೆ. ಸೊ ಅಂತ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಈಗಿನ ಕಾಲದಲ್ಲಿ. ಸಾಮಾನ್ಯ ಯಾವ ಏಜ್ ಗ್ರೂಪ್ ಅಲ್ಲಿ ಈ ರೀತಿಯ ಮಾನಸಿಕ ಸಮಸ್ಯೆಗಳು ಜಾಸ್ತಿ ಅಂತ ನಿಮ್ಗೆ ಅನಿಸ್ತದೆ? ಅಡಾಲೆಸೆನ್ಸ್ ಅಂತ ಹೇಳಿದೆ, ಅದೇ ಹದಿಹರಿಯದ ವಯಸ್ಸಲ್ಲಿ ಜಾಸ್ತಿ ಆಗಿ. ಅದು ಏನ್ ಒಂದು ಕಾರಣ, ಅವರ ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರ್ತವೆ, ಪ್ಯುಬರ್ಟಿ ಅಂತ ಹೇಳ್ತೇವೆ, ಅವರ ದೇಹನೂ ಬೆಳೀತಾ ಇರ್ತದೆ, ಅವರಿಗೊಂದು ಐಡೆಂಟಿಟಿ, ಓ ನಾನು ಯಾರು ಅನ್ನೋ ಒಂದು ಇದಿರ್ತದೆ, ಓ ನಾನು ಈ ತರ ಇರಬೇಕು, ನಾನಂದ್ರೆ ಹಿಂಗಿರ್ಬೇಕು. ಈಗ ಹುಡುಗಿರ್ಗೆ ಓ ನಾನು ಚೆನ್ನಾಗಿ ಕಾಣಿಸ್ಬೇಕು, ನನ್ ಮೇಕಪ್ ಮಾಡ್ಬೇಕು, ನನ್ ಕೂದಲು ಸ್ಟ್ರೈಟ್ ಆಗಿರ್ಬೇಕು, ಚೆನ್ನಾಗಿರೋ ಬಟ್ಟೆ, ಆತರ ಯೋಚನೆ. ಹುಡುಗರಿಗೆ ಓ ಇವಾಗ ನಾನು ಸ್ವಲ್ಪ ಸ್ಟ್ರಾಂಗ್ ಆಗಿರ್ಬೇಕು, ನನ್ಗೆ ಸ್ವಲ್ಪ ಮಸಲ್ಸ್ ಬೇಕು, ಜಿಮ್ಮಿಗೆ ಹೋಗ್ಬೇಕು, ಆ ಒಂದು ಕನ್ಫ್ಯೂಷನ್ ಅಲ್ಲಿ ಅವ್ರು ಇರ್ಬೇಕಾದ್ರೆ ಒತ್ತಡಗಳು ಅವರಿಗೆ ಜಾಸ್ತಿ ಆಗ್ತಾ ಹೋಗ್ತದೆ, ಮತ್ತೆ ಅವರು ಓದಿನ ಕಡೆಗೂ ಗಮನ ಕೊಡ್ಬೇಕು. ಇನ್ನು ಅದು ಹದಿಹರಿಯದ ವಯಸ್ಸು, ಆ ವಯಸ್ಸಲ್ಲಿ ಓ ಹುಡುಗರನ್ನ ನೋಡ್ತಾ ಇರೋದು, ಹುಡುಗಿರ್ನ ಆ ರಿಲೇಷನ್ಶಿಪ್ ಅನ್ನೋದು ಒಂದು ಇದನ್ನು ಹುಟ್ಟು ಬರೋದು ಹದಿಹರಿಯದ ಟೈಮಲ್ಲಿ. ಅದು ಎಷ್ಟೋ ನಮ್ಮ ಕವಿಗಳು ಬರಹಗಾರರು ಬರ್ದಿದ್ದಾರೆ ಅದ್ರ ಬಗ್ಗೆ. ಸೊ ಆ ಟೈಮಲ್ಲಿ ಅವರಿಗೆ ಈ ತರ ಮಾನಸಿಕ ತೊಂದರೆಗಳು ಬರೋದು ಜಾಸ್ತಿ. ಅದೇ ಟೈಮಿಗೆ ಅವರಿಗೆ ಸಪೋರ್ಟ್ ಸಿಗ್ಲಿಲ್ಲ ಇದ್ರೆ, ಮನೆಯಿಂದ ಒಂದು ಸಪೋರ್ಟ್ ಸಿಗೋದು, ಅಥವಾ ಅವರ ಅಧ್ಯಾಪಕರಿಂದ ಸಪೋರ್ಟ್ ಸಿಗ್ಲಿಲ್ಲದಿದ್ದರೆ ಆ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗ್ಬೋದು. ಏಜ್ಡ್ ಅಥವಾ ಸ್ವಲ್ಪ ಪ್ರಾಯ ಆದ ಮೇಲೆ ಇಂಥವರಲ್ಲೂ ಕೂಡ ಈ ರೀತಿಯ ಮಾನಸಿಕ ಸಮಸ್ಯೆಗಳು ಬರ್ತವ, ಏನ್ ಕಾರಣದಿಂದ ಬರ್ತವೆ? ಬರ್ತವೆ. ಒಂದು ನಾವೀಗ ಮಕ್ಕಳ ಬಗ್ಗೆ ಮಾತಾಡಿದ್ವಿ ಅಲ್ಲ ಸರ್, ಈಗ ಮಕ್ಕಳಿಗೆ ಒಂದು ಅವರೊಂದು 15-16 ವಯಸ್ಸ ತನಕ 10th class ತನಕ ಇರ್ತಾರೆ, ಅದಾದ್ಮೇಲೆ PUC ಅಥವಾ CBSE 11th-12th ಮಾಡ್ಕೊಂಡು ಹಂಗೆ ಹೋಗ್ತಾರೆ. ಯೂಶ್ವಲಿ ಮಾನಸಿಕ ಕಾಯಿಲೆ ಅನ್ನೋದು ತೊಂದರೆಗಳು ಗೊತ್ತಿದ್ದೋ ಗೊತ್ತಿಲ್ಲದೋ ಆ ವಯಸ್ಸಲ್ಲಿ ಬರ್ತದೆ, ಯಾವುದು 16-18 ವಯಸ್ಸಲ್ಲಿ ಒಂದು